ಮತ್ತು ಮಣ್ಣಿನ ಫಲವತ್ತತೆ. ಈಗ ರಸಗೊಬ್ಬರ ಹಾಕಿದಂಥ ಜಮೀನು ಇರುತ್ತೆ, ಕೆಲವೊಂದು ರಸಗೊಬ್ಬರ ಹಾಕದೇ ಇರುವಂಥ ಜಮೀನು ಇರುತ್ತೆ, ಅಂತಲ್ಲಿಯೂ ಸಹ ಪ್ರತ್ಯೇಕವಾದ ಮಾದರಿಗಳನ್ನು ತೆಗಿಬೇಕು. ಒಂದು ಮಾದರಿ ಅಂತ ಹೇಳ್ತೀವಿ, ಆದರೆ ಆ ಒಂದು ಮಾದರಿಗೆ ನಾವು ಉಪ ಮಾದರಿಗಳನ್ನು ತೆಗಿಬೇಕಾಗತ್ತೆ. ಉಪ ಮಾದರಿ ಎಷ್ಟು ತೆಗಿಬೇಕಪ್ಪ ಅಂತಂದರೆ ಒಂದು 10-15 ಉಪ ಮಾದರಿಗಳನ್ನು ತೆಗಿಬೇಕಾಗತ್ತೆ. ಈ ಉಪ ಮಾದರಿಗಳನ್ನು ಹೇಗೆ ತೆಗಿಬೇಕು ಹಾಗಾದರೆ ಭೂಮಿಯಲ್ಲಿ ನೀವು ಕೇಳಿದ್ರಿ ಯಾವ ರೀತಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಅಂತ. ಆ ಭೂಮಿಯಲ್ಲಿ ನಾವು ಒಂದೇ ಏಕ ಹೀಗೆ ಹೋಗಿ ಒಂದೇ ಕಡೆ ತೆಗೆಯುವಂಥದ್ದಲ್ಲ, ಝಿಗ್ಝ್ಯಾಗ್ ಮೂಮೆಂಟಲ್ಲಿ ನಾವು ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಲ್ಲಿ ಗುರುತುಗಳನ್ನು ಮಾಡಬೇಕಾಗತ್ತೆ. ನಾವು ಯಾವ ಪ್ರದೇಶದಲ್ಲಿ ಮಣ್ಣು ಸಂಗ್ರಹಣೆ ಮಾಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ಒಂದು 10-15 ಕಡೆ ನಾವು ಗುರುತು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಮಾಡಬೇಕು, ಒಂದು ಗುದ್ಲಿಯಿಂದ ವಿ ಆಕಾರದ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ. ಒಂದು 15 cm ಆಳದಲ್ಲಿ ಒಂದು ವಿ ಆಕಾರದ ಗುಂಡಿಯನ್ನು ತೆಗೆದ್ಬಿಟ್ಟು ಅಲ್ಲಿ ಒಂದು ಪದರು ಮಣ್ಣನ್ನು ತಕ್ಕೋತಾ ಹೋಗಬೇಕು. ಆ ಎಲ್ಲ ಭಾಗದಲ್ಲೂ ಒಂದು 10-15 ಕಡೆ ಎಲ್ಲಿ ಗುರುತು ಮಾಡಿರ್ತೀವಲ್ಲ ಅಲ್ಲಿ ಎಲ್ಲ ಕಡೆಯೂ ಸಹ ಈ ಒಂದು ಪದರು ಮಣ್ಣುಗಳನ್ನು ತೆಗೆದು ಬಕೆಟಲ್ಲಿ ಎಲ್ಲ ಸಂಗ್ರಹಣೆ ಮಾಡಿಕೊಂಡು ಒಂದು ಕಡೆ ತರಬೇಕಾಗತ್ತೆ. ಆದರೆ ಅಷ್ಟೊಂದು ತೊಗೊಂಬಂದ್ಮೇಲೆ ಅಷ್ಟು ಮಣ್ಣನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸೋಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನಾವು ಅದನ್ನು 1/2 kg ನಾವು ತರಬೇಕಾಗತ್ತೆ. 1/2 kg ಮಣ್ಣು ಕಳಿಸಿದರೆ ಸಾಕಾಗತ್ತೆ ಪ್ರಯೋಗಾಲಯಕ್ಕೆ. ಈ 1/2 kg ಮಣ್ಣನ್ನು ತರಬೇಕು ಅಂತಂದರೆ ಅದನ್ನು ಹೇಗೆ ಮಾಡಬೇಕಾಗತ್ತೆ ನಾವು ಅಂತಂದರೆ, ಸಂಗ್ರಹಣೆ ಮಾಡಿದಂಥ ಮಣ್ಣನ್ನು ಅಷ್ಟನ್ನು ಒಂದು ಕಡೆ ತೊಗೊಂಬಂದು ಒಂದು ಚೀಲದ ಮೇಲೆ ಹಾಕ್ಕೊಂಡು ಪೂರ್ತಿ ನಾವು ಹರಡಬೇಕಾಗತ್ತೆ. ಅದನ್ನು ಹರಡಿಬಿಟ್ಟು ವೃತ್ತಾಕಾರದಲ್ಲಿ ಹರಡಿ ಅದನ್ನು 4 ಭಾಗವಾಗಿ ನಾವು ವಿಂಗ್ ಮಾಡಬೇಕಾಗತ್ತೆ. 4 ಭಾಗ ಮಾಡಿ ಅಪೋಸಿಟ್ ಇರುವಂಥ ಎದುರು ಬದುರು ಇರುವಂಥ 2 ಭಾಗಗಳನ್ನು ತೆಗೆದು ಉಳಿದೆರಡು ಭಾಗಗಳನ್ನು ನಾವು ಮತ್ತೆ ವಾಪಸ್ ಮಿಶ್ರಣ ಮಾಡ್ಕೋಬೇಕು. ಮತ್ತು ಅದೇ ರೀತಿ ಈ ಒಂದು ಪ್ರೋಸೆಸನ್ನು ಮತ್ತೆ ಕಂಟಿನ್ಯೂ ಮಾಡೋದು, ಮತ್ತೆ ಹರಡಬೇಕು. ಮತ್ತು ಈಗ ಇನ್ನೊಂದು 2 ಕಡೆ ಅಪೋಸಿಟ್ ಇರುತ್ತಲ್ಲ, ಈಗ 4 ಭಾಗ ಮಾಡಿದರೆ 2 ಮತ್ತು 3 ಮೊದಲು ತೆಗೆದಿದ್ವಿ, ಈಗ 1 ಮತ್ತು 4 ಭಾಗ 2 ಭಾಗವನ್ನು ತೆಗೆದು ಆ 2 ಭಾಗಗಳನ್ನು ಮತ್ತು ಉಳಿದ 2 ಭಾಗಗಳನ್ನು ನಾವು ಮತ್ತೆ ಒಟ್ಟುಗೂಡಿಸ್ಕೊಂಡು ಹೀಗೆ ಮಾಡ್ಕೋತಾ 1/2 kg ಮಣ್ಣು ಬರುವವರೆಗೆ ನಾವು ಮಣ್ಣಿನ ಒಂದು ಮಾದರಿಯನ್ನು ನಾವು ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ. ಈ ಒಂದು ಮಾದರಿಯನ್ನು ಕೊನೆಗೆ ನಾವು ಮಣ್ಣು ಪರೀಕ್ಷಾ ಸಂಗ್ರಹಾಲಯಕ್ಕೆ ಕಳಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಯಾರು ತೆಗೆದಿರ್ತಾರಲ್ಲ ಅವ್ರ ಈ ಒಂದು ದಾಖಲಾತಿಗಳನ್ನು ಸಹ ನಾವು ಅದರಲ್ಲಿ ಒಂದು ಚೀಟಿಯನ್ನು ಇಡಬೇಕಾಗತ್ತೆ. ರೈತರ ಹೆಸರು, ಹೋಬಳಿ, ಯಾವ ಬೆಳೆ ಬೆಳೆದಿದ್ರು, ಜಮೀನಿನ ಸರ್ವೆ ನಂಬರು, ಈ ಒಂದು ಹಲವಾರು ಮುಖ್ಯ ಪ್ರಮುಖ ವಿಷಯಗಳನ್ನು ಸಹ ಅದರಲ್ಲಿ ಇಟ್ಬಿಟ್ಟು ಒಂದು ಮಣ್ಣು ಮಾದರಿಯನ್ನು ನಾವು ಪ್ರಯೋಗಾಲಯಕ್ಕೆ ಕಳಿಸಬಹುದು. ಅಂದ್ರೆ ನೀವು ಹೇಳೋದು ನಾವೇನು ಕೊನೆಯಲ್ಲಿ 1/2 kg ಮಾದರಿ ತಗೊಳ್ತೀವಿ, ಅದು ಒಂದು ಪ್ರಾತಿನಿಧಿಕ ಮಾದರಿ. ಆ ಒಂದು ಪ್ರದೇಶದ ಎಲ್ಲೆಲ್ಲಿ ಉಪ ಮಾದರಿಗಳನ್ನ ನೀವು ತೆಗೆದಿದ್ದೀರಿ ಅದೆಲ್ಲವನ್ನು ಸೇರಿ ಒಟ್ಟಾಗಿರುವಂತದ್ದು ಆ ಒಂದು ಪ್ರದೇಶದ ಮಣ್ಣಿನ ಗುಣವನ್ನ ಬಿಂಬಿಸೋದಕ್ಕೆ ಆ ಒಂದು ಮಾದರಿಯನ್ನ ನಾವು ಪರೀಕ್ಷೆಗೆ ಕಳಿಸ್ತೀವಿ ಅಲ್ವಾ. ಈಗ ಕೆಲವು ವಿಚಾರಗಳು ಬರುತ್ತೆ, ಯಾವ ಯಾವ ಜಾಗದಲ್ಲಿ ಮಾದರಿಯನ್ನ ಸಂಗ್ರಹಿಸಬಾರದು? ಹೌದು ಸರ್, ಕೆಲವು ಮುನ್ನೆಚ್ಚರಿಕೆ ಕ್ರಮಗಳಿದಾವೆ. ಅದು ಏನಪ್ಪ ಅಂತ, ಹೌದು ಕರೆಕ್ಟ್, ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆ ತೆಗಿಯಕ್ ಬರುವುದಿಲ್ಲ ಈ ಮಣ್ಣಿನ ಮಾದರಿ. ಗಿಡ ಮರಗಳ ಕೆಳಗೆ ನಾವು ಮಣ್ಣಿನ ಮಾದರಿನ ತೆಗಿಬಾರದು. ಆಮೇಲೆ ಕಾಂಪೋಸ್ಟ್ ಗುಂಡಿ ಏನಾದರೂ ಸಮೀಪದಲ್ಲಿದ್ರೆ ಅಲ್ಲೂ ತೆಗಿಬಾರ್ದು. ನೀರು ಹರಿತಾ ಇದ್ರೆ ಕಾಲುವೆ ಏನಾದರೂ ಇದ್ರೆ ಅಲ್ಲೂ ಸಹ ತೆಗಿಬಾರ್ದು. ಮತ್ತೆ ಬದು ಪಕ್ಕದಲ್ಲೂ ಸಹ ಯಾವುದೇ ಮಾದರಿಗಳನ್ನು ತೆಗಿಬಾರ್ದು. ರಸಗೊಬ್ಬರ ಕೂಡಲೇ ಹಾಕಿದ್ರೆ ಅಲ್ಲೂ ತೆಗಿಬಾರ್ದು. ಮತ್ತೆ ವಿದ್ಯುತ್ ಕಂಬ ಏನಾದರೂ ಇದ್ರೂ ಸಹ ಅಲ್ಲಿ ಸಮೀಪದಲ್ಲೂ ಸಹ ಯಾವುದೇ ಮಾದರಿಗಳನ್ನು ತೆಗೆಯಕ್ಕೆ ಬರುವುದಿಲ್ಲ. ಯಾಕಪ್ಪ ಅಂತಂದ್ರೆ ಮಣ್ಣಿನ ನೈಜ ಫಲವತ್ತತೆ ಚಿತ್ರಣ ಈ ಒಂದು ಭಾಗದಲ್ಲಿ ತೆಗೆದ್ರೆ ನಮಗೆ ಸಿಗಲ್ಲ. ಹೆಚ್ಚು ಪೋಷಕಾಂಶ ಇರ್ಬೋದು ಅಥವಾ ನೀರು ಹರಿತಾ ಇದ್ರೆ ಅಲ್ಲಿನ ಒಂದು ಇದು ಫಲಿತಾಂಶ ಬೇರೆ ರೀತಿ ಬಂದ್ಬಿಡುತ್ತೆ. ಅವಾಗ ಅದು ಪ್ರತಿನಿಧಿಸುವುದಿಲ್ಲ, ಈ ಅವರ ಒಂದು ಜಮೀನಿಗೆ ಪ್ರತಿನಿಧಿ ಮಾದರಿ ಆಗೋದಿಲ್ಲ. ಇನ್ನು ಹೀಗೆ ಮಾದರಿಯನ್ನ ಸಂಗ್ರಹಿಸಿ ನಾವು ಮಣ್ಣು ಪರೀಕ್ಷಾಲಯಕ್ಕೆ ಕಳಿಸ್ಕೊಡ್ತೀವಿ. ಮಣ್ಣು ಪರೀಕ್ಷಾ ಕೇಂದ್ರಗಳು ಈಗ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಮಣ್ಣು ಪರೀಕ್ಷಾ ಕೇಂದ್ರಗಳು ಸಹ ಕಾರ್ಯನಿರ್ವಹಿಸ್ತಾ ಇವೆ ಕೆಲವು ಪ್ರದೇಶಗಳಲ್ಲಿ. ಹೌದು ಸರ್. ಸಾಮಾನ್ಯವಾಗಿ ಈ ರೀತಿ ಮಾದರಿ ಕಳಿಸಾದ ಮೇಲೆ ಅಲ್ಲಿ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಆ ಬಗ್ಗೆ ಏನಾದ್ರು ಹೇಳ್ತೀರಾ? ಹೌದು ಸರ್, ಹೇಳೋಣ ಸರ್. ಈಗ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿದಾಗ ಏನು ನಮ್ಗೆ ಯಾವ ರೀತಿ ಫಲಿತಾಂಶ ಸಿಗತ್ತೆ, ಮುಂದೆ ರೈತರಿಗೆ ಅದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಇಷ್ಟಪಡ್ತೀನಿ. ಈಗ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಅದರಲ್ಲಿ pH ಲೆವೆಲ್ ಅಂತಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ದ ಸಾಯಿಲ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಸಾಮಾನ್ಯವಾಗಿ ತಟಸ್ಥ ಇರಬೇಕಂದ್ರೆ, ನ್ಯೂಟ್ರಲ್ ಆಗಿರ್ಬೇಕಂದ್ರೆ 6.5-7.5 ಇರಬೇಕಾಗತ್ತೆ. ಕೆಲವೊಂದು ಮಾದರಿಗಳಲ್ಲಿ 6.5 ಕಡಿಮೆ ಅಂತ ತೋರಿಸ್ಬೋದು ಫಲಿತಾಂಶದ ಒಂದು ವರದಿ ಪ್ರಕಾರ. ಅವಾಗ ಏನಾಗುತ್ತೆ, ಆ ಮಣ್ಣು ಹುಳಿ ಮಣ್ಣು ಅಂತ ಹೇಳ್ಬೋದು, ಅಂದ್ರೆ ಒಂದು ಸಮಸ್ಯಾತ್ಮಕ ಮಣ್ಣುನೇ ಆಗಿರುತ್ತೆ, ಅದು ಹುಳಿ ಮಣ್ಣಾಗಿರುತ್ತೆ. ಅಂಥ ಮಣ್ಣುಗಳಿಗೆ ಸಾಮಾನ್ಯವಾಗಿ ಕೃಷಿ ಸುಣ್ಣವನ್ನು ಶಿಫಾರಸು ಮಾಡ್ತಾರೆ. ಅದೇ ಅಕಸ್ಮಾತ್ 7.5 ಹೆಚ್ಚು pH ಇದೆ ಅಂತ ಹೇಳಿ ಫಲಿತಾಂಶದ ವರದಿ ಬಂತಂದ್ರೆ ಅದಕ್ಕೆ ನಾವು ಕ್ಷಾರೀಯ ಮಣ್ಣು ಅಂತ ಹೇಳ್ಬೋದು. ಅಂತ ಒಂದು ಮಣ್ಣುಗಳಿಗೆ ಜಿಪ್ಸಮ್ ಅನ್ನು ಶಿಫಾರಸು ಮಾಡಲಾಗ್ತಾ ಇದೆ. ಅದೇ ರೀತಿ ದೊರಕುವ ಸಾರಜನಕ ಇರ್ಬೋದು, ದೊರಕುವ ರಂಜಕ ಇರ್ಬೋದು, ಅಥವಾ ಪೊಟ್ಯಾಷ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಅನ್ನೋದನ್ನು ಸಹ ಈ ಪೋಷಕಾಂಶ ವರದಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ಇದ್ರೆ ಸರಿಯಾದ ಪ್ರಮಾಣ, ಯಾವ್ದು ಮಧ್ಯಮ ಪ್ರಮಾಣ, ಯಾವ್ದು ಅಧಿಕ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ